ಹಿಡಿಯೋತ ನೆರಳೋ ಇಲ್ಲ ಇಲ್ಲಿ ಹಣ್ಣೋ ಇಲ್ಲ ನೆರಳೋ ಇಲ್ಲ ಹಣ್ಣೋ ಇಲ್ಲ ಹಿಡಿಯೋತ ನೆರಳೋ ಇಲ್ಲ ಇಲ್ಲಿ ಹಣ್ಣೋ ಇಲ್ಲ ನೆರಳೋ ಇಲ್ಲ ಇಲ್ಲಿ ಹಣ್ಣೋ ಇಲ್ಲ ನೆರಳೋ ಇಲ್ಲ ನೆರಳು ಇಲ್ಲ ನೆರಳು ಇಲ್ಲ ಇಲ್ಲಿ ಹಣ್ಣೋ ಇಲ್ಲ ರೈತ ಎಲ್ಲವೂ ಮಾಯ ಕೇಳಣ್ಣ ತೆಗೆವನು ಮಳೆ ದೂರ ದೂರ ಹೋಗುವುದು ಮಳೆ ದೂರ ದೂರ ಹೋಗುವುದು ಮಳೆ ದೂರ ದೂರ ಬೆಟ್ಟವ ಕಡಿವನು ಕಲ್ಲನ್ನು ತೆಗೆವನು ಮಳೆ ದೂರ ದೂರ ಹೋಗುವುದು ಮಳೆ ದೂರ ದೂರ ಹೋಗುವುದು ಮಳೆ ದೂರ ಮಳೆ ದೂರ ದೂರ ಮಳೆ ದೂರ ದೂರ ಹೋಗುವುದು ಮಣ್ಣೆಲ್ಲ ನೀರಿನ ಗುಂಟ ಕೊಚ್ಚಿ ಹೋಗುವುದು ನೀರಿನ ಗುಂಟ ಕೊಚ್ಚಿ ಹೋಗುವುದು ಇದುವರೆಗೂ ಕುಷ್ಟಗಿಯ ಶರಣಪ್ಪ ವಡಿಕೇರಿ ಅವರಿಂದ ಕೃಷಿ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆಯಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಏರ್ ನೆಕ್ಸ್ಟ್ ಪ್ರೋಗ್ರಾಂ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಕಾರ್ಯಕ್ರಮದ ಪ್ರಸ್ತುತಿ ವಿ ದಿಗ್ವಿಜಯ್ ಹಾಗೂ ಡಾಕ್ಟರ್ ಮೈಸೂರು ಮಹೇಶ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 7:35ಕ್ಕೆ ಕನ್ನಡದಲ್ಲಿ ವಾರ್ತೆ, 8 ಗಂಟೆಗೆ ಸಮಾಚಾರ ಸಂಧೆ, 8:30ಕ್ಕೆ ನ್ಯೂಸ್ ಇನ್ ಇಂಗ್ಲಿಷ್ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಗಳನ್ನು ಕೇಳಲಿದ್ದೀರಿ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು.